ಅದು ಚಿಕ್ಕದಿರ್ತದೆ, ನಂತರ ಪುಡಿ ಮಾಡ್ಕೋಬಹುದು. ಅದು ನಾವು ಇಟ್ಟಂಗಿ ಅಂತೀವಲ್ಲ, ಇಟ್ಟಂಗಿ ಆಕಾರದ ಇರ್ತದೆ ಅದು. 10 kg ಒಂದು ಬ್ಲಾಕಿಗೆ 200-250 rupees ಆಗ್ತದೆ. ಇನ್ನೊಂದು ಪೌಡರ್ ಫಾರ್ಮ್ನಾಗ ಸಿಗ್ತದೆ, ನಿಮ್ ಚೀಲದಾಗ ಪೌಡರ್ನಾಗ ಸಿಗ್ತದೆ. ಹೌದು, 25 ಅಂದ ಅದು ಸ್ವಲ್ಪ ಏನಂತ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತದೆ, ಚೀಲಗಳು ಪ್ರಮಾಣ ಜಾಸ್ತಿ. ಹೌದು, ಪ್ರಮಾಣಗಳು ಜಾಸ್ತಿ ಆಗ್ತದೆ. ಅದರಿಂದ ಏನಂದ್ರೆ 25 kg 400-500 rupees ಆಗ್ತದೆ ನೋಡ್ರಿ. ಅಂದ್ರೆ ಮುಖ್ಯವಾಗಿ ತಾವು ಹೇಳಿದ ಹಾಗೆ ನೆರಳು ಪರದೆಯಲ್ಲಿ ನಾವು ಸಸಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಮುಖ್ಯವಾಗಿ ಬೀಜ ಬೇಕು, ಪ್ರೋಟ್ರೇ ಬೇಕು, ಕೊಕ್ಕೊಪಿಟ್ಟು ಬೇಕು, ಕೊಕ್ಕೊಪಿಟ್ಟು ಸಣ್ಣ ಪ್ರಮಾಣದಲ್ಲಿ ನಮ್ಮ ರಸಗೊಬ್ಬರವಾಗಿ ಬೇಕಾಗಿರೋದು ಬೀಜ, ಆಮೇಲೆ ಪ್ರೋಟ್ರೇ, ಕೊಕ್ಕೊಪಿಟ್. ಈಗ ಇಷ್ಟೆಲ್ಲ ವಸ್ತುಗಳು ನಮ್ಮ ರೈತ ಬಾಂಧವರು ತಗೊಂಡ್ರು, ಇದನ್ನ ತಯಾರಿ ಮಾಡೋದು ಹೇಗೆ? ಈ ಮೊದಲಿಗೆ ಈ ಪ್ರೋಟ್ರೇಗಳನ್ನ ಪ್ರತಿ ಲೀಟರ್ ನೀರಿಗೆ 2 g ಕಾರ್ಬನ್ ಡೈಜಿಯಂ ಬೆರೆಸಿದಂತ ದ್ರಾವಣದಾಗ ಸುಮಾರು 1/2 hour ನಾವು ನೆನೆಸಿಡಬೇಕು. ಯಾವ್ದಾದ್ರು ರೋಗ ಅಣಗಳು ಇದ್ರೆ ಅದು ಹೋಗ್ತದೆ. ಮೊದಲನೇ ಸಲ ಬಳಸೋಗಿದ್ರೆ ಹಾಗೆ ಬಳಸಬಹುದು, ಬಟ್ ಇದ್ರಾಗ ಹದ್ದೋದು ಉತ್ತಮ. ಈಗ ಮೊದಲಿಂದ ಬರುವಂತದ್ದು, ರೋಗದಿಂದ ಬರುವಂತದ್ದು, ಎಲ್ಲಿಂದ ಬಂದಿರೋ ಏನಾಗುತ್ತೆ ಗೊತ್ತಾಗುತ್ತೆ. ಅದನ್ನ ನಾವು ತಕ್ಷಣವಾಗಿ ಏನಂತಂದ್ರೆ ಇದನ್ನ ಕಾರ್ಬನ್ ಡೈಜಿಯಂ ದ್ರಾವಣದಾಗ ಒಂದು ಸುಮಾರು 1/2 hour ಅಥವಾ 1 hour ಅದನ್ನ ನೆನೆಸಿಡೋದು ಒಳ್ಳೆಯದು. ಅದೇ ರೀತಿ ಕೋಕೋಪೀಟ್ನ ಸುಮಾರು 1 hour ಇದೇ ದ್ರಾವಣದಲ್ಲಿ ನಾವು ಅದ್ದಿಡಬೇಕಾಗ್ತದೆ, ನೆನೆಸ್ಬೇಕಾಗ್ತದೆ. ನೀವು ರಾತ್ರಿ ಇಡೀ ನೆನೆಸಿಟ್ರು ಒಳ್ಳೇದನ್ನ, ಏನ್ ತೊಂದರೆ ಇಲ್ಲ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನಾವು ಅದು ಕೋಕೋಪೀಟ್ನ ನಾನು ಯೂಸ್ ಮಾಡ್ಕೋಬಹುದು. ನಂತರ ಏನ್ ಮಾಡ್ಬೇಕು, ಈ ಕೋಕೋಪೀಟ್ನ ಹಿಂಡಬೇಕು, ಜಾಸ್ತಿ ನೀರು ಇರಬಾರ್ದು ಸಸಿಗಳಿಗೆ. ಬೀಜ ಹಾಕಬೇಕಾದ್ರೆ ನೀರು ಇರ್ಕೊಳ್ತದೆ ಕೋಕೋಪೀಟ್, ಅದಕ್ಕೆ ಸ್ವಲ್ಪ ಹಿಂಡಿಬಿಟ್ಟು ಇದನ್ನ ಕೋಕೋಪೀಟ್ನ ಈ ರಂಧ್ರಗಳಲ್ಲಿ ತುಂಬಬೇಕು. ತುಂಬಿದ ನಂತರ ಏನ್ ಮಾಡ್ಬೇಕು, ಈ ರಂಧ್ರಗಳಲ್ಲಿ ನಾವು ಪ್ರತಿಯೊಂದು ರಂಧ್ರಕ್ಕೂ ಒಂದೊಂದೇ ಬೀಜ ಹಾಕ್ಬೇಕು ಇಲ್ಲಿ. ನಂತರ ಮತ್ತೇನದ, ಇದೇ ಹಸಿರುವಂತ ಕೋಕೋಪೀಟ್ನ ಮೇಲೆ ಮುಚ್ಚಬೇಕು. ಮುಚ್ಚಿದ ನಂತರ ಸುಮಾರು 10 trays ಈ ರೀತಿ ತಯಾರು ಮಾಡಿದಂತ ಟ್ರೇಗಳನ್ನ ಒಂದ್ರ ಮೇಲೆ ಒಂದಿಟ್ಟು ಅದ್ರ ಸುತ್ತನು ಏನಂತ ನಾ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಬೇಕು. ಚೀಲದಾಗ ಹೆಂಗ ಕಟ್ತೀವಿ ಅದ್ರ ಹೆಂಗ ಫುಲ್ ಎಲ್ಲ ಮುಚ್ಚಬೇಕು. ಅದ್ರ ಮುಚ್ಚಿ ಕಟ್ಟಬೇಕು. ಕಟ್ಟಿದ್ರೆ ಈ ರೀತಿ ಕಟ್ಟೋದ್ರಿಂದ ಏನಾಗ್ತದಂತಂದ್ರೆ ಈ ತೇವಾಂಶ ಕೂಡ ಉಳ್ಕೊಳ್ಳುತ್ತೆ. ಹೌದು, ಅಲ್ಲದೆ ಒಳಗಡೆ ಉಷ್ಣಾಂಶ ಹೆಚ್ಚಾಗುತ್ತೆ ಆದ್ದರಿಂದ ಮೊಳಕೆ ಪ್ರಮಾಣ ಹೆಚ್ಚಾಗುತ್ತೆ. ಹೌದು, ಇದನ್ನ ಸುಮಾರು 3-4 days ಅಷ್ಟೇ ಇಡಬೇಕು, ಹೆಚ್ಚು ದಿನ ಇಡಬಾರ್ದು. ಒಂದು ವೇಳೆ 4-5 days ಜಾಸ್ತಿ ಇಟ್ಟರಪ್ಪ ಅಂತಾನೆ ಆ ಮೊಳಕೆ ಬಂದಂತ ಮೊಳಕೆಗಳು ಉದ್ದಕ್ಕಾಗಿಬಿಡ್ತಾವ. ಲ್ಯಾಂಕಿ ಅಂತೀವಿ ನಾವು, ತೆಳ್ಳಗೆ ಉದ್ದಕ್ಕಾಗಿಬಿಡ್ತಾವ, ಎಜಿಟೇಟ್ ಗ್ರೋತ್ ಆಗಿಬಿಡ್ತಾವ, ಆಮೇಲೆ ಬಿಳಿಚ್ಕೊಂಡ್ಬಿಡ್ತಾವ, ಹಸಿರು ಬಣ್ಣದ್ದಾಗಿರಂಗಿಲ್ಲ, ಗಟ್ಟಿ ಇರಂಗಿಲ್ಲ. ಅವೇನಾಗ್ತಾವ, ನೀರು ಗೀರು ಹಾಕಿದಾಗ ಒಂದು ಮತ್ತೆ 3-4 days ಎಲ್ಲ ಒಣಗೋಗ್ತಾವ. ಆದ್ರಿಂದ ಮೊಳಕೆ ಬಂದ ತಕ್ಷಣನೇ ಈ ಪ್ರೋಟ್ರೇಗಳನ್ನ ಈ ಮೇಲೆ ಏನು ಒದಿಸಿದೀವಲ್ಲ ಪ್ಲಾಸ್ಟಿಕ್ ಒದಕ್ಕೆ, ಒದಕ್ಕೆನ ತೆಗೆದಾಕಿಡು. ಸುಮಾರಾಗಿ 3-4 days ಸಾಕು, ಹೆಚ್ಚು ಇಡಬಾರ್ದು. ಹೆಚ್ಚು ಇಡೋದ್ರಿಂದ ನಷ್ಟ ಜಾಸ್ತಿ ಆಗ್ತದೆ ಹೊರತು ಲಾಭ ಆಗೋದಿಲ್ಲ. ಅಂದ್ರೆ ಪ್ರೋಟ್ರೇಗಳು ನೆಲದ ಮೇಲೆ ಒಂದ್ರ ಪಕ್ಕದಲ್ಲಿ ನಂತರ ನಿಟ್ಟಿಡೋದು ಇದ್ರೊಳಗೆ ಒದಿಕೆಗಳನ್ನ ಹಾಕ್ಬೇಕಾದ್ರೆ, ಆ ನಂತರ ಇವು ನಾವೇನ್ ಪ್ಲಾಸ್ಟಿಕ್ ಒದಿಕೆಯಿಂದ ತೆಗೆದ ನಂತರ ಅವುಗಳನ್ನ ಏರ್ ಮಡಿ ಮಾಡಿರ್ತವ, ಅದ್ರ ಮೇಲೆ ಒಂದ್ರ ಪಕ್ಕದಲ್ಲಿ ಒಂದು ಸಾಲಾಗಿ ಹೊಂದಿಸ್ಕೋಬೇಕು. ಈಗ 3-4 days ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನ ಹಾಕಿದ ತೆಗೆದ ಮೇಲೆ ದಿನ ನೀರು ಹಾಕಬೇಕಾಗ್ತದೆ, ಇದರ ಆರೈಕೆ ಹೇಗೆ? ಪ್ರತಿದಿನವೂ ನಾವು ನೀರು ಹಾಕಲೇಬೇಕು. ಇದನ್ನ ನಾವು ಸಿಂಪರಣೆ ಯಂತ್ರಗಳ ಮುಖಾಂತರ ಹನಿ ಹನಿ ನೀರು ಹರಿಸೋದು ಒಳ್ಳೇದು. ಈಗ ಫಾಗರ್ಸ್ ಅಂತ ಬಂದಿದ್ದಾವೆ, ಫಾಗರ್ಸ್ ಅಂತ ಮಿಸ್ಟ್ ಅಥವಾ ಫಾಗರ್ಸ್, ಆ ರೀತಿ ನೆರಳು ಪರದ ಮನೆಯೊಳಗೆ ಮಾಡ್ಕೊಂಡ್ರೆ ಒಳ್ಳೇದು. ಒಳ್ಳೇದು, ಒಂದ್ ವೇಳೆ ಆಗೋದಿಲ್ಲ, ಅದೆಲ್ಲ ಖರ್ಚು ಜಾಸ್ತಿ ಆಗ್ತಂದ್ರೆ ನಿಮ್ಗೆ ಸಾಮಾನ್ಯವಾಗಿ ನಿಮ್ಗೆ ರೋಸ್ ಕ್ಯಾನ್ ಇರ್ತದೆ, ಬೇಡ, ನೀವು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಇರ್ತದೆ, ಸಾಮಾನ್ಯವಾಗಿ ಪವರ್ ಸ್ಪ್ರೇಯರ್ ಇರ್ತದೆ, ಕಡಿಮೆ ಒಂದ್ ಏನಂತಂದ್ರೆ ವಾಲ್ಯೂಮ್ ಇಟ್ಕೊಂಡು ಅದನ್ನ ಏನಂತಂದ್ರೆ ತುಂತುರಾಗಿರ್ಬೇಕು ನೀರ್, ಏನಂತಂದ್ರೆ ಬಹಳ ಸಣ್ಣ ಹನಿಗಳಾಗಿರ್ಬೇಕು, ಅದೇ ಸಸಿಗಳಿಗೆ ಯಾವುದೇ ರೀತಿ ತೊಂದರೆ ಕಿತ್ಕೊಂಡು ಮೇಲೆ ಬರ್ತಾವ. ನಾವು ಏನಾದ್ರು ಪೈಪ್ ಲಿಂದ ಹಿಡಿದು ನಾವು ನೀರು ಹಾಕ್ತಿವಿ ಅಂತಂದ್ರೆ ಜೋರಾಗಿ ನೀರು ಹಾಕಿದ್ರೆ, ಈಗ ನಾವು ಮೋಟರ್ ಗಿಟ್ಟರು ತೊಳಿತಿರ್ತೀವಿ ಸೈಕಲ್ ಮೋಟರ್, ಅದೇ ರೀತಿ ನಾವು ನೀರು ಹಾಕ್ತಿವಿ ಅಂತಂದ್ರೆ ಎಲ್ಲ ಸಸಿಗಳೆಲ್ಲ ಕಿತ್ಕೊಂಡ್ಬಂದು ನಮಗೆ ಎಲ್ಲ ನಷ್ಟ ಆಗ್ತದೆ. ಜೊತೆಗೆ ಈಗ ತಾವು ಹೇಳಿದ ಹಾಗೆ ನಾವು ಕೊಕ್ಕೊಪಿಟ್ಟನ್ನ ಹಾಕಿದ್ವಿ, ಅದನ್ನ 3-4 days ಆದ್ಮೇಲೆ ಮುಚ್ಚಿಟ್ಟಿವಿ, ಇದಕ್ಕೆ ರಸಗೊಬ್ಬರ ಏನಾದರೂ ಕೊಡಬೇಕಾ? ಹೌದು, ಅದಕ್ಕಿಂತ ಮೊದಲೇನಂದ್ರೆ ಇದ್ರ ಈ ರೀತಿ ಸಸಿಗಳನ್ನ ಪ್ಲಾಸ್ಟಿಕ್ ಟನಲ್ಗಳು, ಸಣ್ಣ ಟನಲ್ಗಳು ಮಾಡಿಟ್ರೆ ಒಳ್ಳೇದು ಮಳೆಗಾಲದಾಗ. ಇಲ್ಲಿ ಮಳೆಯಿಂದ ನಾವು ಏನಂತಂದ್ರೆ ರಕ್ಷಿಸಬಹುದು ಮಳೆಗಾಳಿಗೆ. ಅದೇ ರೀತಿ ಒಳಗಡೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಉಷ್ಣಾಂಶ ಅವು ಚೆನ್ನಾಗಿ ಬರ್ತವೆ, ಮೊಳಕೆ ಚೆನ್ನಾಗಿ ಬರ್ತವೆ, ಸಸಿಗಳು ಚೆನ್ನಾಗಿ ಬರ್ತವೆ. ಅದರಿಂದ ಟನಲ್ ಒಳಗೆ ಇಡೋದು ನಾನು ಏನಂತಂದ್ರೆ ಒಂದು ಉತ್ತಮವಾದ ಒಂದು ವಿಧಾನ. ಅಲ್ಲದೆ ತಾವು ರಸಗೊಬ್ಬರ ಬಗ್ಗೆ ಕೇಳಿದ್ರಿ, ಹೌದು, ಬಿತ್ತನೆ ಮಾಡಿದ 12 ದಿವಸಕ್ಕೊಂದ್ಸಲ, ಆಮೇಲೆ 20 ದಿವಸಕ್ಕೊಂದ್ಸಲ, 2 ಸಲ ಏನಂದ್ರೆ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ನೀರಿನಲ್ಲಿ ಕರಗುವಂತ 19 19 19 ಅಂದ್ರೆ 19 ಸಾರಜನಕ, 19 ರಂಜಕ, 19 ಪೊಟ್ಯಾಶ್ ಇರುವಂತಹ ರಸಗೊಬ್ಬರವನ್ನು ಬೆರೆಸಿ ಈ ಪ್ರೋಟ್ರೇಗೊಳಗೆ ನಾವು ಸುರಿಬೇಕು. ಇದಕ್ಕೆ ಸಸ್ಯ ಸಂರಕ್ಷಣೆ ಅಂತ ಹೇಳ್ತೀವಲ್ಲ ನಾವು, ರೋಗ ಹೇಗೆ ನಿರ್ವಹಣೆ ಮಾಡುವಂಥದ್ದು? ಮುಂಜಾಗ್ರತಾ ಕ್ರಮವಾಗಿ ನಾವೇನಂದ್ರೆ ಪ್ರತಿ ಲೀಟರ್ ನೀರಿಗೆ 0.3 ಗ್ರಾಂ ಇಮಿಡಾಕ್ಲೋಪಿಡ್ ಮತ್ತು 1 ಗ್ರಾಂ ಕಾರ್ಬಂಡೇಜಮ್ ಇದನ್ನು ಬೆರೆಸಿ ಸಸಿಗಳಿಗೆ ಸಿಂಪರಣೆ ಮಾಡ್ಬೇಕು. ಮೂರು ಸಲ ಸಿಂಪರಣೆ ಮಾಡ್ಬೇಕು, 3-4 ಸಲ ಸಿಂಪರಣೆ ಮಾಡ್ಬೇಕು, ಪ್ರತಿ ವಾರಕ್ಕೊಂದ್ಸಲ. ಇದರಿಂದ ಸಸಿಗಳನ್ನ ರಸ ಹೀರುವಂತಹ ಕೀಟಗಳಿಂದ ರಕ್ಷಿಸಬಹುದು, ಅಲ್ಲದಂದೆ ಕೊಳೆ ರೋಗ ಏನ್ ಬರ್ತದ ಅದರಿಂದ ಕೂಡ ನಾವು ರಕ್ಷಿಸಬಹುದು. ಮುನ್ನೆಚ್ಚರಿಕೆ, ಯಾಕೆಂದ್ರೆ ಸಸಿಗಳು ಆರೋಗ್ಯವಾಗಿರುವಂತಹ ಸಸಿಗಳನ್ನೇ ನಾವು ರೈತರಿಗೆ ಕೊಡಬೇಕಾಗ್ತದೆ. ರೋಗ ಪೀಡಿತ ಸಸಿಗಳನ್ನ ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಕೈಗೊಳ್ಳಲೇಬೇಕು. ಈಗ ಇನ್ನೊಂದು ಏನು ಅಂತಂದ್ರೆ, ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಈಗ ನಾಟಿ ಮಾಡಿದ ನಂತರ ಅಥವಾ ಬೀಜವನ್ನು ನಾವು ರಂಧ್ರಗಳಲ್ಲಿ ಇಟ್ಟ ನಂತರ ಅದು ನಾವು ತೆಗೆದು ಹಚ್ಚಕ್ಕೆ ಎಷ್ಟು ಸಮಯ ಬೇಕಾಗ್ತದೆ? ಒಂದು ವೈಜ್ಞಾನಿಕವಾಗಿ ಈ ರೀತಿ ನಾವೇನು ಅಂತ ಕ್ರಮಗಳಿಂದ ಸಸಿಗಳನ್ನ ಬೆಳೆಸಿದ್ರೆ ಬೀಜಗಳನ್ನ ಬಿತ್ತನೆ ಮಾಡಿ ಸುಮಾರು 25-30 ದಿನಗಳಲ್ಲಿ ಸಸಿಗಳು ನಾಟಿ ಮಾಡ್ಲಿಕ್ಕೆ ಸಿದ್ಧ ಆಗುತ್ತೆ. ಅಂದ್ರೆ ಕೆಲವೊಂದು ಟೊಮ್ಯಾಟೊ ಬೇಗ ಬರ್ತದೆ, ಕೆಲವೊಂದು ತಳಿಗಳ ಮೇಲೆ ಬೆಳೆಗಳ ಮೇಲೆ ಹೋಗ್ತದೆ. ಕೆಲವೊಂದು ಬೆಳೆಗಳಿಗೆ 25-30 ದಿವಸದೊಳಗೆ ನಾವೇನು ನಾವು ಹೈಟ್ ನೋಡ್ಕೊಂಡು ಎತ್ತರ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ಬೇಕು. ನಾವು ಮಾಡುವಂತ ಕ್ರಮಗಳ ಮೇಲೆ ಇದು ಅವಲಂಬಿಸಿರ್ತದೆ. ಈಗ ನೆರಳು ಪರದಲ್ಲಿ ನಾವು ಈಗ ಹಚ್ಚಕ್ಕೆ ರೆಡಿ ಆಗಿಬಿಟ್ಟಿರ್ತದೆ ಸಸಿ, ಅದನ್ನ ಡೈರೆಕ್ಟ್ ಮಾಡಿ ನೇರವಾಗಿ ಅದನ್ನ ಕೊಡಬಹುದಾ, ಅಥವಾ ಏನಾದರೂ ಅವುಗಳನ್ನ ಮತ್ತೆ ಏನಾದರೂ ಟ್ರೀಟ್ಮೆಂಟ್ ಮಾಡಿ ಹಾರ್ಡ್ನೆಸ್ ಮಾಡಿ ಏನಾದರೂ ಮಾಡಬೇಕಾಗ್ತದೆ? ಈ ರೀತಿ ನೆರಳು ಪರದೆ ಮನೆಗಳಲ್ಲಿ ಬೆಳೆಸಿದಂತಹ ಸಸಿಗಳನ್ನ ನೇರವಾಗಿ ಮಾರಾಟ ಮಾಡಲೇಬಾರದು. ತಕ್ಷಣವೇ ಅವುಗಳನ್ನು ರೈತರಿಗೆ ಮಾರಾಟ ಮಾಡೋದಕ್ಕಿಂತ ಮುಂಚೆ ಸುಮಾರು 5-6 ದಿನಗಳ ಮೊದಲು ಅವುಗಳಿಗೆ ಕಡಿಮೆ ನೀರನ್ನು ಕೊಡುವುದರ ಮುಖಾಂತರ, ಆಮೇಲೆ ನೆರಳನ್ನು ಕಡಿಮೆ ಮಾಡೋ ಮುಖಾಂತರ, ಅಂದ್ರೆ ಬಿಸಿಲಿಗೆ ಒಡ್ಡುವುದು, ಹೊರಗಿನ ವಾತಾವರಣಕ್ಕೆ ಈ ಬೆಳಕಿಗೆ ಒಡ್ಡುವುದು, ಬಿಸಿಲಿಗೆ ಒಡ್ಡುವುದು ಅಥವಾ ಬೆಳಕಿಗೆ ಒಡ್ಡುವುದ್ರ ಮುಖಾಂತರ ಅವು ಗಡಿಸಿಗೊಳಿಸಬೇಕಾಗ್ತದೆ. ಇಲ್ದಿದ್ರೆ ಏನಾಗ್ತದೆ, ಇವನ್ನ ಹೊಲಗಳಿಗೆ ತಗೊಂಡು ಹೋಗಿ ನಾಟಿ ಮಾಡಿಬಿಟ್ರೆ ರೈತರು ಅಲ್ಲೇನು ಹೊಲದಾಗೆಲ್ಲ ಸತ್ತೋಗ್ತವೆ, ನೇರವಾಗಿ ಎಸಿ ದೂರನ್ನ ಹೊರಗಡೆ ಬಿಸಿಲಿಗೆ ಎಲ್ಲ ಸತ್ತೋಗ್ತವ, ಸಾಯೋ ಪ್ರಮಾಣ ಹೆಚ್ಚಾಗ್ತದೆ. ಇದರಿಂದ ಏನಾಗ್ತದೆ, ಪ್ರತಿ ಎಕರೆಗೆ ಎಷ್ಟು ಗಿಡಗಳು ಇರಬೇಕು ಅಷ್ಟು ಇರೋದಿಲ್ಲ, ಇವು ಕಡಿಮೆ ಆಗ್ತವೆ, ಗಿಡಗಳು ಕಡಿಮೆಯಾಗಿ ರೈತರಿಗೆ ಇಳುವರಿ ಮತ್ತು ಆದಾಯ ಕಡಿಮೆ ಬರ್ತದೆ. ಆಮೇಲೆ ಯಾರು ಸಸಿಗಳು ಬೆಳೆಸಿರ್ತಾರೆ ಅವರಿಗೆ ಬೈತಾರೆ ಅಂತಂದ್ರೆ ನಾವು ಹೊರಗಡೆ ಈ ಮಕ್ಕಳನ್ನ ಆಡೋಕ್ಕಿಂತ ಪೂರ್ವದಲ್ಲಿ ತಯಾರಿ ಮಾಡಿ ಕಳಿಸ್ಬೇಕು. ಅದೇ ರೀತಿ ನಾವು ಇಲ್ಲಿ ಮಾಡಬೇಕಾಗ್ತದೆ. ನೆರಳು ಪರದೆಯಲ್ಲಿ ನಾ ಹೇಳಿದ್ರೆ ಅನಾನುಕೂಲತೆಗಳನ್ನ ನೋಡಿದ್ವಿ, ಇಲ್ಲಿ ಅನುಕೂಲತೆ ನಾವು ನೋಡ್ಕೋಬೇಕಾಗ್ತದೆ. ಈಗ ನಾವು ಹೊರಗಡೆ ಸಸಿಗಳನ್ನ ಹಾಕಿದಾಗ ಇಷ್ಟೆಲ್ಲ ಅನಾನುಕೂಲತೆ ಆಗ್ತವೆ ಎಂಬಂತ ಒಂದು ವಿಷಯವನ್ನು ನಾವು ಚರ್ಚೆ ಮಾಡಿದ್ವಿ. ಈಗ ಈ ಸಸಿಗಳನ್ನ ನಾವು ನೆರಳು ಪರದೆ ಮನೆಗಳಲ್ಲಿ ಮಾಡೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಅಥವಾ ಈ ಕಮರ್ಷಿಯಲ್ ಆಗಿ ಮಾಡುವಂತವರಿಗೆ ಏನು ಉಪಯೋಗ ಆಗತ್ತೆ ಅಂತ ಹೇಳ್ತೀರಿ ಡಾಕ್ಟ್ರೆ? ಪ್ರಮುಖವಾಗಿ ಸಸಿಗಳು ರೋಗ ಮತ್ತು ಕೀಟಗಳನ್ನ ಮುಕ್ತವಾಗಿರ್ತದೆ. ನಾ ಮೊದಲೇ ಹೇಳಿದ ಅನಾನುಕೂಲತೆ ಏನಿದೆ ಈಗ ಮಡಿಗಳಲ್ಲಿ ಹೊರಗಡೆ ಬೆಳೆಸೋದಂತ, ಸಾಮಾನ್ಯವಾಗಿ ಈ ವೈರಸ್ ರೋಗಾಣುಗಳು ನಂಜು ರೋಗ ಅಂತೀವಿ, ನಂಜು ರೋಗದಿಂದ ನಾವು ಮುಕ್ತವಾಗಿರ್ತೇವೆ ಸಸಿಗಳು ಇಲ್ಲಿ. ಯಾಕಂದ್ರೆ ನಾವು ಎಲ್ಲ ಪ್ರೊಟೆಕ್ಷನ್, ಯಾವುದೇ ಒಂದು ರಸ ಹೀರುವ ಕೀಟ ಬರಲಾರ್ದಂಗೆ ನಾವು ಎಲ್ಲ ನೆಟ್ಟದೆಲ್ಲ ಹಾಕಿಬಿಟ್ಟು ನೆರಳು ಪರದೆ ಹಾಕಿಬಿಟ್ಟು ನಾವು ಬೆಳೆಸಿರ್ತೀವಿ ಒಂದೇ. ಹೌದು, ಆಮೇಲೆ ಇವು ಕೀಟಗಳಿಂದ ಕೂಡ ಮುಕ್ತವಾಗಿರ್ತವೆ, ಆರೋಗ್ಯಕರವಾಗಿರ್ತವೆ. ಎರಡನೇದಾಗಿ ಪ್ರತಿಯೊಂದು ಸಸಿಗೂ ಕೂಡ ಸಮಾನ ಅಂತರ ಇರ್ತದೆ, ಇಲ್ಲಿ ಸಮಾನ ಅಂತರ ಎಲ್ಲ ಸಸಿಗಳು ಸಮಾನವಾಗಿ ಬೆಳೆದು ಒಂದೇ ಸಮನಾಗಿರ್ತವೆ, ಎಲ್ಲರಿಗೂ ಕೂಡ ಸರಿಯಾಗಿ ಪೋಷಕಾಂಶಗಳು ದೊರೆಯುತ್ತವೆ, ಆರೋಗ್ಯಕರವಾಗಿ ಬೆಳೆಯುತ್ತವೆ, ಬೆಳಕು ಪೋಷಕಾಂಶ ನೀರು ಎಲ್ಲನೂ ಸಮನಾಗಿ ಸಿಗುವುದರಿಂದ ಸಮನಾಗಿ ಬೆಳೆದು ಮುಂದೆ ನಾವು ಹೊಲದಲ್ಲಿ ನಾಟಿ ಮಾಡಿದಾಗ ಎಲ್ಲಾ ಬೆಳೆ ಏನಂತ ಸಮನಾಗಿರ್ತದೆ ನೋಡ್ರಿ. ಆಮೇಲೆ ಸಸಿಗಳನ್ನ ಬೆಳೆಸುವಂತ ಮಾಧ್ಯಮ ಅಂದ್ರೆ ನಾವೇನು ಕೋಕೋಪಿಟ್ ಅಂತೀವಿ, ಇದನ್ನ ಕ್ರಿಮಿ ಶುದ್ಧೀಕರಣ ಅಂತೀವಿ, ಸ್ಟೆರಿಲೈಸೇಷನ್ ಅಂತೀವಿ, ಸ್ಟೆರಿಲೈಸೇಷನ್ ಮಾಡಿರ್ತೀವಿ. ಇದರಿಂದ ಸಸಿಗಳು ಮಣ್ಣಿನಿಂದ ಹರಡುವಂತಹ ರೋಗಗಳಿಂದ ಮುಕ್ತವಾಗಿರ್ತದೆ. ಅಲ್ಲೇ ನರ್ಸರಿಗೂ ಕೂಡ ಹಬ್ಬೋದಿಲ್ಲ, ಆಮೇಲೆ ಅವುಗಳನ್ನ ಹೊಲಕ್ಕೆ ಒಯ್ದ ಕೂಡ ಹೊಲದಲ್ಲಿ ಕೂಡ ಈ ರೋಗ ಹರಡುವುದಿಲ್ಲ. ಆಮೇಲೆ ಸಣ್ಣ ರೈತರು ತಮ್ಮ ಕುಟುಂಬದ ಸದಸ್ಯರನ್ನ ಸಸಿಗಳನ್ನು ಬೆಳೆಸುವಂತಹ ಮತ್ತು ಮಾರಾಟ ಮಾಡುವಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರೆ ಸ್ವ ಉದ್ಯೋಗ ದೊರಕಿಸಿಕೊಂಡು ಬೇರೆಯವರ ಹೊಲಗಳಿಗೆ ಅಥವಾ ಬೇರೆಯವರ ಕೆಲಸಕ್ಕೆ ಕೂಲಿಯಾಗಿ ತಪ್ಪುತ್ತೆ. ಸಣ್ಣ ಮಕ್ಕಳು ಕೂಡ ಮಾಡಬಹುದು, ಹೆಣ್ಮಕ್ಳು ಮನೆಯಲ್ಲಿ ಹೆಣ್ಮಕ್ಳು ಸಣ್ಣ ಮಕ್ಕಳು ಎಲ್ಲರನ್ನೂ ತೊಡಗಿಸಿಕೊಳ್ಬಹುದು. ಈಗ ನಮ್ಮ ರೈತ ಬಾಂಧವರು ನಾವೆಲ್ಲ ನೋಡಿದ ಹಾಗೆ ಕ್ಷೇತ್ರ ಮಟ್ಟದಲ್ಲಿ ನೋಡ್ತೀವಿ, ರೈತ ಬಾಂಧವರು ಬೇರೆ ಬೇರೆ ಕಡೆ ಕಮರ್ಷಿಯಲ್ ಆಗಿ ರೊಕ್ಕ ಕೊಟ್ಟು ಅವರಿಗೆ ಬಹಳಷ್ಟು ದುಬಾರಿ ದರದಲ್ಲಿ ಕೊಂಡ್ಕೊಂಬಂತ ಅವಸ್ಥೆ. ಇದನ್ನು ತಮಗೆ ಬೇಕಾದಂತಹ ಸಸಿಗಳನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ಈ ನೆರಳು ಪರದೆ ಮನೆಗಳನ್ನು ಮಾಡಿಕೊಂಡು ಬೆಳೆಸುವುದು ವರ್ಷ ವರ್ಷನೂ ಕೂಡ ಅದೊಂದು ಅಸೆಟ್ ಆಗಿರ್ತದೆ. ಹೌದು, ಈ ಕಡೆ ಗಮನವನ್ನು ಹತ್ತು ಫೀಟ್ ಮನೆಗಳನ್ನು ಕೂಡ ನೀವು ಮಾಡ್ಕೋಬಹುದು, ಏನ್ ತೊಂದರೆ. ಕಮರ್ಷಿಯಲ್ ಕೂಡ ಇತ್ತೀಚೆಗೆ ವಾಣಿಜ್ಯ ದೃಷ್ಟಿಯಿಂದ ಮಾಡ್ಲಿಕ್ಕೂ ಕೂಡ ಮಾಡ್ಕೋಬಹುದು. ಈ ರೀತಿ ಸಸಿಗಳನ್ನ ಉತ್ಪಾದನೆ ಮಾಡೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಒಂದು ಸಾಮಾನ್ಯ ನಾವು ಲೆಕ್ಕ ಹಾಕಿ ಹೇಳಿದಾಗ ಎಷ್ಟು ಲಾಭ ಬರಬಹುದು ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ಪ್ರತಿ ಸಸಿಗೆ 70 ಪೈಸೆಯಿಂದ 2-3 ರೂಪಾಯಿವರೆಗೆ ಮಾರಾಟ ಆಗ್ತದೆ. ವ್ಯತ್ಯಾಸ ಯಾಕೆ ತಾವು ಕೇಳುವುದು, 70 ಪೈಸೆ ಐತೆ, ಇದು 2-3 ರೂಪಾಯಿ ಐತೆ, ಯಾಕೆ ಇಷ್ಟು ವ್ಯತ್ಯಾಸ ಇದೆ? ಇದು ಪ್ರಮುಖವಾಗಿ ಬೀಜ, ಬೀಜ ಏನಿದೆ ಬೀಜದ ಒಂದು ದರದ ಮೇಲೆ ಹೋಗ್ತದೆ. ಬೀಜ ನಾನು ತಮಗೆ ಹೇಳಿದೆ, ಸುಮಾರು 3 ಪೈಸೆಯಿಂದ 3 ರೂಪಾಯಿವರೆಗೆ ಬೀಜದ ಒಂದೇನು ಕಾಸ್ಟ್ ಆಗ್ತದೆ. ಅದೊಂದು ಗುಣಮಟ್ಟದ ಒಂದು ಕೆಲವೊಂದು ಹೈಬ್ರಿಡ್ ಅಲಂಕಾರಿಕ ಸಸಿಗಳನ್ನ ಹೇಳಿದ್ರಿ. ಈಗ ತಾನು ಇಂಗ್ಲಿಷ್ ಸೌತೆದೇ ಇದೆ, 9-10 ರೂಪಾಯಿ ಆಗ್ತದೆ ಒಂದು ಬೀಜಕ್ಕೆ ಆಗ್ತದೆ. ಗರ್ಕಿನ್ ಆಗಿರ್ಬೋದು, ಅದೇ ಹೇಳಿದೆ ಇಂಗ್ಲಿಷ್ ಸೌತೆ ನಮ್ಮಲ್ಲಿ ಬೆಳೀತಾ ಇದೀವಿ, ನಮ್ಮ ವಿಶ್ವವಿದ್ಯಾಲಯದ ಈಗ ವಿದ್ಯಾರ್ಥಿಗಳಿಂದ ಬೆಳೆಸ್ತಾ ಇದೀವಿ. ಕ್ಯಾಪ್ಸಿಕಮ್ ಅಂತ ಹೇಳಿದ್ರಿ, ಅದನ್ನು ಕೂಡ ಇವೆಲ್ಲ ಏನಂತಂದ್ರೆ ಇಂಪೋರ್ಟೆಡ್ ಸೀಡ್ಸ್ ಇರೋದ್ರಿಂದ, ವಿದೇಶದಿಂದ ತರಿಸಿದಂತಹ ಬೀಜಗಳಿರೋದ್ರಿಂದ ಅವೇನಂತ ಕಾಸ್ಟ್ ಜಾಸ್ತಿ ಇರ್ತದೆ. ಆದ್ರಿಂದ ಈ ವ್ಯತ್ಯಾಸ ಇದೆ. ಪ್ರತಿ ಸಸಿಗೆ ಸುಮಾರು 20-25 ಪೈಸೆ ಲಾಭ ಇಟ್ಕೊಂಡಿವಿ ಅಂತ ಇಟ್ಕೊಳ್ಳಿ. ಆದ್ರಿಂದ ಪ್ರತಿ 1 ಲಕ್ಷ ಸಸಿ ಏನಾದರೂ ತಾವು ಉತ್ಪಾದಿಸಿದ್ರೆ ಪ್ರತಿ 1 ಲಕ್ಷ ಸಸಿಯಿಂದ 20-25 ಸಾವಿರ ರೂಪಾಯಿಗಳಷ್ಟು ಲಾಭವನ್ನು ನಾವು ಪಡಿಬಹುದು. ಅಂದ್ರೆ ರೈತ ಬಾಂಧವರು ಬೇರೆ ಕಡೆ ನಾವು ರೊಕ್ಕ ಕೊಟ್ಟು ತಾವು ಅಲ್ಲಿ ಯಾವ್ಯಾವ ಹೇಗೆ ಮಾಡ್ತಿರ್ತಾರೆ ಅನ್ನೋದ್ ಬದಲು ತಾವೇ ಒಂದು ತರಬೇತಿಯನ್ನ ಪಡ್ಕೊಂಡು ಮಾಹಿತಿಯನ್ನು ಪಡ್ಕೊಂಡ್ರಪ್ಪ ಅಂದ್ರೆ ತಮಗೆ ಬೇಕಾದಂತಹ ಸಸಿಗಳನ್ನ ತಮಗೆ ಬೇಕಾದಂತಹ ಒಂದು ತಳಿಗಳನ್ನ ವ್ಯವಸ್ಥಿತವಾಗಿ ಇಟ್ಕೊಂಡು ಆಯ್ಕೆ ಮಾಡ್ಕೊಂಡ್ರೆ ಬಹಳಷ್ಟು ಲಾಭ, ಉಳಿತಾಯ, ಕೆಲಸನು ಕೂಡ ಅವರಿಗೆ ಸರಳವಾಗಿ ಆಗುತ್ತೆ. ಸಾಮಾನ್ಯ ಸಾಯಂಕಾಲ ತಾವು ಮಾಡಬಹುದು, ಮನೆಯಲ್ಲಿ ಇದ್ದಾಗ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಏನ್ ಹೇಳ್ತೀರಿ ನಮ್ಮ ರೈತ ಬಾಂಧವರಿಗೆ ಕೊನೆಯದಾಗಿ, ಈ ಒಂದು ನೆರಳು ಪರದೆ ಮನೆಗಳಲ್ಲಿ ಸಸಿಗಳನ್ನ ಉತ್ಪಾದನೆ ಮಾಡುವಂತವರಿಗೆ, ಹಾಗೇನೆ ಹೊರಗಿನ ಅತಿ ಹೆಚ್ಚು ರೊಕ್ಕ ಕೊಟ್ಟು ಖರ್ಚು ಮಾಡಿ ಕೈ ಸುಟ್ಕೊಂಡಂತ ರೈತರಿಗೆ ಇದರಿಂದ ಹೇಗೆ ಮುಂದುವರಬೇಕು, ಅವರಿಗೆ ಒಂದು ಕಿವಿ ಮಾತು ಏನ್ ಹೇಳ್ತೀರಿ? ನಾನು ಸಾಕಷ್ಟು ಈಗೇನದು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ವಿ, ಈ ನರ್ಸರಿ ಅವರಿಗೆ ಮತ್ತು ರೈತರಿಗೆ. ಏನಂತಂದ್ರೆ ಕೆಲವೊಂದು ಸಲ ಸಸಿಗಳು ಸರಿ ಇಲ್ಲ, ಅದು ಇಲ್ಲ ಅಂತಂದು ಒಂದು ಏನೋ ಅವರಿಗೆ ಗುದ್ದಾಟ ಬರ್ತದೆ, ತಿಕ್ಕಾಟ ಬರ್ತದೆ. ಸರಿ ಮಾಡ್ಕೊಳ್ಳಲ್ಲ, ಕಂಪ್ಲೇಂಟ್ ಕೊಟ್ರು, ಅದಕ್ಕೆ ಕೊಟ್ರು. ಅಂತ ಸಮಯದಲ್ಲಿ ನಮಗೇನಂತಂದ್ರೆ ಟೀಮ್ ಮಾಡಿಬಿಟ್ಟು ಕಳಿಸ್ತಾರೆ, ಹೊಲಗಳಿಗೆ ಸರಿಗೆ ಇಲ್ಲ, ಅದಿಲ್ಲ ಅಂತ ಒಂದು ಏನಂತಂದ್ರೆ ತೊಂದರೆಗಳು ಬರೋದಿಲ್ಲ. ತಾವೇ ಸ್ವಂತ ಉತ್ಪಾದನೆ ಮಾಡಿಕೊಂಡ್ರೆ ಅದು ಒಂದು ಅನುಕೂಲ ಇದೆ. ಆಮೇಲೆ ತಮಗೆ ಕೆಲಸನೂ ದೊರೆತಂಗೆ ಆಗ್ತದೆ. ಆಮೇಲೆ ಅವ್ರಿಗೆ ಕೊಡೋ ಒಂದೇನಂತಂದ್ರೆ ಕಾಸ್ಟ್ ಕೂಡ ಕಡಿಮೆ ಆಗ್ತದೆ, ಪ್ರೊಡಕ್ಷನ್ ಕಾಸ್ಟ್ ಕೂಡ ಕಡಿಮೆ ಆಗ್ತದೆ. ಅದರಿಂದ ಬೇಕಾದದನ್ನ ಉತ್ಪಾದನೆ ಮಾಡಿಕೊಂಡು ಮತ್ತೆ ಹೆಚ್ಚಿದ್ದನ್ನ ಮತ್ತೆ ಅವ್ರು ವ್ಯಾಪಾರ ಮಾಡಿ ಕೂಡ ಕೊಡಬಹುದು, ಹೆಚ್ಚಾದ್ರೆ ಬೇರೆಯವ್ರಿಗೆ ಕೂಡ ಮಾರಾಟ ಮಾಡಿಕೊಂಡು ಅದರಿಂದ ಲಾಭ ಮಾಡ್ಕೋಬಹುದು ನೋಡ್ರಿ. ಇದ್ರ ಬಗ್ಗೆ ತರಬೇತಿ ಬೇಕಂದ್ರೆ ಕೂಡ ನಮ್ಮ ವಿಶ್ವವಿದ್ಯಾಲಯದ ನಮ್ಮ ತೋಟಗಾರಿಕೆ ವಿಭಾಗದಲ್ಲಿ ರೈತರಿಗೆ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅಂದ್ರೆ ನೆರಳು ಪರದೆಯಲ್ಲಿ ಸಸಿಗಳನ್ನು ಹೇಗೆ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡೋದ್ರ ಬಗ್ಗೆ ನಾವೇನಂತಂದ್ರೆ ಅವರಿಗೆ ತರಬೇತಿ ಕೊಡ್ಲಿಕ್ಕೆ ಕೂಡ ನಾವು ರೈತ ಬಾಂಧವರು ನೇರವಾಗಿ ನಿಮ್ಮನ್ನ ಬಂದು ಭೇಟಿ ಅದರ ಬಗ್ಗೆ ಮಾಹಿತಿಯನ್ನ ಕೊಡಬಹುದು. ಈ ಸ್ವಲ್ಪ ಜನ ರೈತರು ಸೇರ್ಕೊಂಡು ಬಂದ್ರೆ ಅವ್ರಿಗೆ ಏನಂತಂದ್ರೆ ನಾವು ತರಬೇತಿಯನ್ನು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ನಿಮ್ಮ ಒಂದು ಫೋನ್ ಸಂಖ್ಯೆನ ಹೇಳಿ, ನಮ್ಮ ರೈತ ಬಾಂಧವರಿಗೆ ಏನಾದರೂ ನೆರಳು ಪರದೆಯಲ್ಲಿ ಇವುಗಳ ಒಂದು ಟ್ರೈನಿಂಗ್ ಬೇಕು, ಅವ್ರಿಗೆ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ಕೇಳುಗರಿಗೆ? ನನ್ನ ದೂರವಾಣಿ ಸಂಖ್ಯೆ 901-971-971-4-960-960. ಡಾಕ್ಟರ್ ಪಂಪಣ್ಣ ವೈ, ಮುಖ್ಯಸ್ಥರು ತೋಟಗಾರಿಕೆ ವಿಭಾಗ, ರಾಯಚೂರಿನ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿದ್ದಾರೆ. ಸರ್, ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟರೆ, ಮುಖ್ಯವಾಗಿ ನೆರಳು ಪರದೆಯಲ್ಲಿ ಸಸಿಗಳನ್ನು ಹೇಗೆ ಉತ್ಪಾದನೆ ಮಾಡಬೇಕು, ಅದರ ಅನುಕೂಲತೆಗಳೇನು, ಹೊರಗೆ ಹಾಕೋದ್ರಿಂದ ಏನು ಅನಾನುಕೂಲತೆಗಳಾಗಿದ್ದಾವೆ, ರೈತರಿಗೆ ಏನೇನು ಪರಿಕರಗಳು ಬೇಕಾಗ್ತದೆ, ಆ ಪರಿಕರಗಳನ್ನು ತೆಗೆದುಕೊಂಡು ನಾವು ಯಾವ ರೀತಿಯಾಗಿ ಅದನ್ನು ವ್ಯವಸ್ಥಿತವಾಗಿ ಅದನ್ನು ಮಾಡ್ಕೋಬೇಕಾಗ್ತದೆ, ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ, ಇಷ್ಟೆಲ್ಲ ಅನುಕೂಲತೆಗಳಿದ್ದಂತಹ ಒಂದು ವಿಷಯವನ್ನು ರೈತ ಬಾಂಧವರು ಪರಿಣಾಮಕಾರಿಯಾಗಿ ಅದನ್ನು ತೆಗೆದುಕೊಂಡು ತಾವು ಹೇಳಿದ ವಿಚಾರಗಳನ್ನು ತಮ್ಮ ಮುಂಬರುವ ಹಂಗಾಮಿಗೆ

ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಕೇಳಿದ್ರಿ. ಈಗ ಕೇಳಿ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ವೆಂಕಟೇಶ್ ದಾಸರ್ ಅವರಿಂದ ಏಕತಾರಿ ಪದಗಳನ್ನು. ಬಾಗಿಲನ್ನು ತೆರೆದು